ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕಡತೋಕ ಮಂಜುನಾಥ ಭಾಗವತ ಹಾಗೂ ಸಂಗಡಿಗರಿಂದ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀಕೃಷ್ಣ ಲೀಲೆ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀಕೃಷ್ಣ ಲೀಲೆ. ಭಾಗವತರು ಕಡತೋಕ ಮಂಜುನಾಥ ಭಾಗವತ. ಮದ್ದಳೆ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್. ಕೇಳಿ ಶ್ರೀಕೃಷ್ಣ ಲೀಲೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ನಿಲ್ಲದೆ ಮಗ ನಾಳೆ ಎಂದಳು ಹೆಸರ ಅಂತ ವರ ಜರ್ಮ ಸ್ಥಳದೇ ಶ್ರೀಕೃಷ್ಣಲೀಲೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕಡತೋಕ ಮಂಜುನಾಥ ಭಾಗವತ, ಮದ್ದಳೆ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್. ಶ್ರೀಕೃಷ್ಣಲೀಲೆ ಯಕ್ಷಗಾನ ಪ್ರಸಂಗದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕಡತೋಕ ಮಂಜುನಾಥ ಭಾಗವತರು. ಈಗ ಪಿ ಸುಶೀಲಾ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ. ನಮಿಸೋಣ ಚಂದದ ಚಾಮುಂಡಿಗೆ ನಮಿಸೋಣ, ಮಂದಾರ ಗಂಧದ ಅಂದದ ಮೈಸೂರ ಚಂದದ ಚಾಮುಂಡಿಗೆ ನಮಿಸೋಣ, ಚಂದದ ಚಾಮುಂಡಿಗೆ ನಮಿಸೋಣ. ಮಂದಾರ ಗಂಧದ ಅಂದದ ಮೈಸೂರ ಚಂದದ ಚಾಮುಂಡಿಗೆ ನಮಿಸೋಣ, ಚಂದದ ಚಾಮುಂಡಿಗೆ ನಮಿಸೋಣ. ನಮಿಸೋಣ ಸಿರಿ ಚಾಮುಂಡೇಶ್ವರಿಗೆ ನಮಿಸೋಣ. ಭುವನೇಶ್ವರಿಗೆ ನಮಿಸೋಣ, ಮಂದಾರ ಗಂಧದ ಅಂದದ ಮೈಸೂರ ಚಂದದ ಚಾಮುಂಡಿಗೆ ನಮಿಸೋಣ, ಚಂದದ ಚಾಮುಂಡಿಗೆ ನಮಿಸೋಣ. ಆರಾಧ್ಯ ದೇವಿ ಕೆದು ಕುಲರಾಜರ ಆ ನಮಿಸೋಣ, ರಾಜರಾಜೇಶ್ವರಿಗೆ ನಮಿಸೋಣ. ನಮಿಸೋಣ ಚಂದದ ಚಾಮುಂಡಿಗೆ ನಮಿಸೋಣ. ವರಚಾಮುಂಡೇಶ್ವರಿಗೆ ನಮಿಸೋಣ, ವರಚಾಮುಂಡೇಶ್ವರಿಗೆ ನಮಿಸೋಣ. ಚಂದದ ಚಾಮುಂಡಿಗೆ ನಮಿಸೋಣ, ಚಂದದ ಚಾಮುಂಡಿಗೆ ನಮಿಸೋಣ, ಚಂದದ ಚಾಮುಂಡಿಗೆ ನಮಿಸೋಣ. ಈಗ ಕೇಳಿ ವಾಣಿ ಜಯರಾಮ್ ಅವರು ಹಾಡಿದ ಭಕ್ತಿಗೀತೆ.

ಹುಡುಕದೆ ನೋಡಿಲ್ಲಿ ಈಗ ಕೇಳಿ ವಾಣಿ ಜಯರಾಮ್ ಅವರು ಹಾಡಿದ ಭಕ್ತಿಗೀತೆ.